लेकिन उन्हें मुआवजे के तौर पर 1,00,000 ಕರೋಡ್ ರೂಪಾಯಿ ಜಾದಾ ಮಿಲೆ. ಪ್ರತಿಕೂಲ ಹವಾಮಾನಗಳಿಂದಾದ ನಷ್ಟದ ಸಮಯದಲ್ಲಿ ಪಿಎಂಎಫ್ಬಿವೈ ಯೋಜನೆಯು ರೈತರಿಗೆ ಆರ್ಥಿಕ ಭದ್ರತೆಯನ್ನು ಒದಗಿಸುತ್ತದೆ. ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ, ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಕರುನಾಡ ಜನತೆಯ ಆರೋಗ್ಯ ರಕ್ಷಕ ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನಾರೋಗ್ಯ ಆರೋಗ್ಯ ಕರ್ನಾಟಕ ಯೋಜನೆ. ಈ ಯೋಜನೆಯ ಪ್ರಯೋಜನ ಪಡೆಯಲು ಇಂದೇ ಆಯುಷ್ಮಾನ್ ಕಾರ್ಡ್ ಮಾಡಿಸಿ. ಆಯುಷ್ಮಾನ್ ಕಾರ್ಡ್ಗಳನ್ನು ನಿಮ್ಮ ಹತ್ತಿರದ ಗ್ರಾಮವನ್ನಿಂದ ರೇಷನ್ ಕಾರ್ಡ್ ಲಿಂಕ್ ಆಗಿರುವ ಆಧಾರ್ ಕಾರ್ಡ್ ನೀಡಿ ಉಚಿತವಾಗಿ ಪಡೆಯಿರಿ. ಆಯುಷ್ಮಾನ್ ಕಾರ್ಡ್ ಹೊಂದಿರುವ ಬಿಪಿಎಲ್ನವರಿಗೆ ವರ್ಷಕ್ಕೆ 5 ಲಕ್ಷದವರೆಗೂ, ಎಪಿಎಲ್ನವರಿಗೆ 1.5 ಲಕ್ಷದವರೆಗೂ ಸಹಪಾವತಿ ಆಧಾರದಲ್ಲಿ ಚಿಕಿತ್ಸಾ ವೆಚ್ಚವನ್ನು ಸರ್ಕಾರ ಸಂಸ್ಥೆಗೆ ಭರಿಸುತ್ತದೆ. ತುರ್ತು ಸಂದರ್ಭಗಳಲ್ಲಿ 171 ಚಿಕಿತ್ಸಾ ವಿಧಾನಗಳಿಗೆ ನೇರವಾಗಿ ಸರ್ಕಾರಿ ಅಥವಾ ನೋಂದಾಯಿತ ಖಾಸಗಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆಯಬಹುದು. ರೆಫರಲ್ ಅವಶ್ಯಕತೆ ಇರುವುದಿಲ್ಲ. ಹೆಚ್ಚಿನ ಮಾಹಿತಿಗೆ 104 ಅಥವಾ 14555ಕ್ಕೆ ಕರೆ ಮಾಡಿ. ನಿಮ್ಮ ಆರೋಗ್ಯ ನಮ್ಮ ಬದ್ಧತೆ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಭಾರತ ಸರ್ಕಾರವು ಹೆಮ್ಮೆಯಿಂದ ಪರಿಚಯಿಸುತ್ತಿದೆ ಸಾರ್ವಜನಿಕ ವೈಫೈ ನೆಟ್ವರ್ಕ್ ಪಿಎಂ ವಾಣಿ ಯೋಜನೆ. ಆಸಕ್ತ ಕಂಪನಿಗಳು ಪಬ್ಲಿಕ್ ಡೇಟಾ ಆಫೀಸ್ ಅಗ್ರಿಗೇಟರ್ ಪಿಡಿಒಎನಂತೆ ನೋಂದಾಯಿಸುವ ಮೂಲಕ ಸಾರ್ವಜನಿಕ ವೈಫೈ ನೆಟ್ವರ್ಕ್ ಸೇವೆಯನ್ನು ನೀಡಬಹುದು. ನೋಂದಣಿಗಾಗಿ ಡಿಪಾರ್ಟ್ಮೆಂಟ್ ಆಫ್ ಟೆಲಿಕಮ್ಯುನಿಕೇಶನ್ನ ವೆಬ್ಸೈಟ್ saralsanchar.gov.in ಭೇಟಿ ನೀಡಿ. ಯಾವುದೇ ತರಹದ ಇಂಟರ್ನೆಟ್ ಪರವಾನಗಿ ಶುಲ್ಕ, ನೋಂದಣಿ ಶುಲ್ಕಗಳಿಲ್ಲ. ಎಲ್ಲ ಪಿಡಿಒಎಗಳು ಮತ್ತು ಆಪ್ ಪೂರೈಕೆದಾರರು ಸಿಡಾಟ್ನ ಸೌಲಭ್ಯಗಳಾದ ಪಿಡಿಒಎ ಸ್ಟ್ಯಾಕ್ ಮತ್ತು ಪಿಎಂ ವಾಣಿ ಆಪ್ಗಳಿಗೆ ಕೇವಲ 25,000 ರೂಪಾಯಿಗಳನ್ನು ಪಾವತಿಸುವ ಮೂಲಕ ಹಾಗೂ ಹೆಚ್ಚಿನ ಹೂಡಿಕೆ ಇಲ್ಲದೆ ಪಿಎಂ ವಾಣಿ ಅಡಿಯಲ್ಲಿ ವೈಫೈ ಸೇವೆಗಳನ್ನು ನೀಡಬಹುದು. ಹೆಚ್ಚಿನ ವಿವರಗಳಿಗೆ pmwani.gov.in/wanie ಇಂದೇ ಭೇಟಿ ನೀಡಿ. ಇದೀಗ ಪ್ರಗತಿಪರ ಕೃಷಿಕರೊಂದಿಗೆ ಸಂದರ್ಶನ ಕಾರ್ಯಕ್ರಮದಲ್ಲಿ ಭತ್ತದ ಕೃಷಿ ಅನುಭವ ಕುರಿತು ಉಡುಪಿಯ ಸಾಲಿಗ್ರಾಮದ ಕೆ ಗಣೇಶ್ ಹೊಳ್ಳ ಅವರೊಂದಿಗೆ ಸಂದರ್ಶನ ಕೇಳೋಣ. ಗಣೇಶ್ ಹೊಳ್ಳ ಅವರೇ ನಮಸ್ಕಾರ. ನಮಸ್ತೆ. ನೀವು ಭತ್ತದ ಕೃಷಿಯನ್ನ ಮಾಡ್ತಾ ಇರುವಂತಹವರು, ಜೊತೆಗೆ ನಿಮ್ಮ ಜಮೀನಲ್ಲದೆ ಖಾಸಗಿಯಾಗಿಯೂ ಕೂಡ ಬೇರೆಯವರ ಜಮೀನನ್ನ ಲೀಸಿಗೆ ತಗೊಂಡು ಭತ್ತದ ಕೃಷಿಯನ್ನ ಮಾಡ್ತಾ ಇದ್ರಿ. ಸ್ವಂತ ಜಮೀನಲ್ಲಿ ಕೃಷಿ ಮಾಡುವುದಕ್ಕೂ ಲೀಸಿಗೆ ತಗೊಂಡು ಮಾಡುವುದಕ್ಕೂ ಏನ್ ವ್ಯತ್ಯಾಸ ಇದೆ, ಏನೇನು ಸವಾಲುಗಳನ್ನ ಎದುರಿಸಬೇಕಾಗ್ತದೆ? ಸ್ವಂತ ಮಾಡುವುದಂದ್ರೆ ನಮ್ಮದೇ ಆಗಿರ್ತದೆ, ನಾವು ಹೇಗೆ ಬೇಕಾದ್ರೂ ಮಾಡಬಹುದು. ಲೀಸಿಗೆ ತಗೊಂಡಾಗ ಅವರಿಗೆ ಒಂದು ಪರ್ಸೆಂಟೇಜ್ ಕೊಡ್ತೇವೆ. ಅವ್ರು ನಮ್ಮನ್ನು ಇವತ್ತಿಗೂ ಕೇಳುವುದಿಲ್ಲ, ಅಂದ್ರೆ ನೀವು ಏನು ಕೃಷಿ ಮಾಡ್ತೀರಿ ಅಂತ ನಮ್ಮನ್ನು ಕೇಳುವುದಿಲ್ಲ. ನಾವು ಕೃಷಿ ಮಾಡ್ಲಿಕ್ಕಾಗಿ ತಗೊಂಡಿರೋದು, ನಮ್ಮ ಒಂದು ಉಪಯೋಗಕ್ಕಾಗಿ ನಾವು ತಗೊಂಡಿರೋದು. ಅವರಿಗೆ ಅದರ ಒಂದು ಭಾಗವನ್ನು, ನಮ್ಮ ಉತ್ಪಾದನೆಯ ಒಂದು ಭಾಗವನ್ನು ಅವರಿಗೆ ಕೊಟ್ಟು ಬಿಡ್ತೇವೆ. ಆದ್ರಿಂದ ಅವ್ರು ನಮ್ಮ ಹತ್ರ ಏನೂ ಚರ್ಚೆ ಮಾಡುವುದಿಲ್ಲ. ಲೀಸಿಗೆ ತಗೊಂಡು ನಾವು ಮಾಡಿದ್ದೇವೆ ಅಷ್ಟೇ. ರೈಟಿಂಗ್ ಅಲ್ಲಿ ಯಾವುದೂ ಲೀಸ್ ಇಲ್ಲ, ಎಲ್ಲ ಬಾಯಿ ಮಾತಿನಲ್ಲಿ ಲೀಸ್. ಒಂದು ನಂಬಿಕೆ, ಇಷ್ಟರವರೆಗೆ ಯಾರಿಗೂ ನಾನು ರೈಟಿಂಗ್ ಅಲ್ಲಿ ಕೊಡ್ಲಿಲ್ಲ, ಯಾಕಂದ್ರೆ ನನ್ನ ಜೀವನವೇ ರೈಟಿಂಗ್ ಗ್ಯಾರಂಟಿ ಇರುವುದಿಲ್ಲ. ನಾವು ಲೀಸ್ ಮಾಡಿದ ಮೇಲೆ ಅದು ಇಂತಿಷ್ಟು ವರ್ಷದಲ್ಲಿ ನಾವು ಮಾಡ್ಲೇಬೇಕು, ಅದಿಲ್ಲಂದ್ರೆ ಅವರಿಗೆ ಪರಿಹಾರವಾಗಿ ನಾವು ಕೊಡ್ಬೇಕಾಗ್ತದೆ. ಆದ್ರಿಂದ ನಾನು ಅವರಿಗೆ ಹೇಳುವುದು ಇಷ್ಟೇ, ನಾನು ಇರುವಷ್ಟು ದಿನ, ನನ್ನಲ್ಲಿ ಎಡದಷ್ಟು ದಿನ ನಾನು ಕೆಲಸ ಮಾಡ್ತೇನೆ, ಆ ಮಾಡಿದ್ದಕ್ಕೆ ನಿಮ್ಗೆ ಒಂದು ಪರ್ಸೆಂಟೇಜ್ ಕೊಡ್ತೇನೆ. ಆದ್ರೆ ಎಲ್ಲರೂ ಆ ಪರ್ಸೆಂಟೇಜ್ ತಗೊಳ್ತಾ ಇಲ್ಲ, ಅದನ್ನು ಒತ್ತಿ ಹೇಳ್ತಾ ಇದ್ದೆ. ಯಾಕಂದ್ರೆ ಒಂದಿಬ್ರು ಪರ್ಸೆಂಟೇಜ್ ತಗೊಳ್ಳಿಕ್ಕೆ ಇಷ್ಟಪಡುವುದಿಲ್ಲ. ಅವರು ನಾನು ಏನು ತಕೊಂಡು ಹೋದ್ರು ಹಾಳು ಬಿಡುವ ಬದಲು ಅಲ್ಲಿ ಕೃಷಿ ಮಾಡಲಿ. ಹಾ, ಅದು ಹಾಳು ಬೀಳಬಾರ್ದು. ಅದರಲ್ಲಿ ಉತ್ಪಾದನೆ ಮಾಡಿದರೆ ಎಷ್ಟು ಲಾಭ ಆಗ್ತದೆ ಅನ್ನೋದು ನನಗೂ ಕೂಡ ಗೊತ್ತಿದೆ. ನಾನು ಆ ಉತ್ಪಾದನೆಯಲ್ಲಿ ಲಾಭ ಆಗುವುದಿಲ್ಲ ಅಂತ ಹೇಳಿ ನಿನಗೆ ಬಿಟ್ಟು ಕೊಟ್ಟಿರೋದು. ಆದ್ರಿಂದ ನನಗೆ ಅದು ಬೇಡ. ನೀನು ಚಂದ ಮಾಡಿ ನೋಡಿಕೊಳ್ಳು. ಗದ್ದೆಯನ್ನು ಹಡಬಿದ್ದು ಹಡಬೀಳಿಸೋದು ಹಾಗೆಲ್ಲ ಮಾಡಿ ಅದು ಒಟ್ಟಾರೆ ಮಾಡುವುದಲ್ಲ, ನಿಮ್ಮ ಗೆದ್ದೆ ಅನ್ನೋ ರೀತಿಯಲ್ಲಿ ನೀವು ನೋಡ್ಕೊಳ್ಬೇಕು ಅಂತ ಹೇಳಿದ್ದಾರೆ. ನಾನು ಅದೇ ರೀತಿಯಲ್ಲಿ ನೋಡಿಕೊಂಡು ಮಾಡ್ತಾ ಇದ್ದೇನೆ. ಅದಕ್ಕೆ ಎಷ್ಟು ಪ್ರದೇಶವನ್ನು ಹೀಗೆ ನೀವು ಲೀಸಿಗೆ ತಗೊಂಡು ಕೃಷಿ ಮಾಡ್ತೀರಿ? 5 ಎಕರೆವರೆಗೆ ಇದೆ. ಅದು ಎಲ್ಲೆಲ್ಲೋ ಇದೆ, ಒಂದೇ ಕಡೆಯಲ್ಲಿ ಕೂಡ ಇಲ್ಲ. ಒಂದೇ ಕಡೆಯಲ್ಲಿ ಸಿಕ್ಕಿರೋದು 1 ಎಕರೆ 35 ಸೆಂಟ್ಸ್ ಮಾತ್ರ ಒಂದು ಕಡೆಯಲ್ಲಿ ಇದೆ. ಮತ್ತೆಲ್ಲ ನಿಮ್ಮ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಲ್ಲಿ ಹೆಚ್ಚಿಗೆ ತುಂಡು ಭೂಮಿಗಳೇ ಇರುವುದಲ್ಲ, ಎಲ್ಲೆಲ್ಲೋ ಇದೆ. ಒಂದಷ್ಟು ಮನೆ ಹತ್ತಿರ ಇದೆ, ಒಂದಷ್ಟು ಮನೆಯಿಂದ 2 ಕಿಲೋಮೀಟರ್ ದೂರ ಇದೆ, ಒಂದಷ್ಟು 5 ಕಿಲೋಮೀಟರ್ ದೂರದಲ್ಲೂ ಇದೆ. ಒಂದು ವಾರ ಬಿಟ್ಟು ಹೋದ್ರೆ ಯಾವ ಜಮೀನು ಅಂತಲೇ ಗೊತ್ತಾಗೋದಿಲ್ಲ. ಹಾಗೇನಾಗುದಿಲ್ಲ, ಯಾಕಂದ್ರೆ ನಾವು ಪ್ರತಿಯೊಂದನ್ನು ವರ್ಷಕ್ಕೆ ಒಂದು 15-20 ಸರ್ತಿ ಆದರೂ ಆ ಪ್ರದೇಶದಲ್ಲಿ ಇದ್ದು ಒಂದು 2 ದಿನ ಅಲ್ಲಿ ಕೆಲಸ ಮಾಡಲೇಬೇಕಾಗ್ತದೆ. ಆದ್ರಿಂದ ನಮ್ಮ ಪ್ರದೇಶ ನಮ್ಗೆ ಕರೆಕ್ಟ್ ಗುರುತಿತ್ತು. ಸರಿ, ಈಗ ಅಲ್ಲಿ ಒಂದು ಈ ಬೆಳೆಯ ಸಂರಕ್ಷಣೆ ಮಾಡುವಂತಹದ್ದೊಂದು ಸವಾಲಾಗುವುದಿಲ್ಲ, ಯಾಕಂದ್ರೆ ನೀವು ಅಲ್ಲಿ ಇರುವುದಿಲ್ಲ. 5 ಕಿಲೋಮೀಟರ್ 10 ಕಿಲೋಮೀಟರ್ ದೂರದಲ್ಲಿ ಇರ್ತದೆ ಜಮೀನು, ಅದನ್ನ ನೋಡ್ಕೊಳ್ಳುವುದೆಲ್ಲ ಹೇಗೆ? ಅದನ್ನ ನೋಡಿ, ಅಕ್ಕಪಕ್ಕದವರು ಕೂಡ ಏನು ಬೆಳೆಯನ್ನು ಬೆಳೀತಾರೆ ನಾವು ಅದನ್ನೇ ಬೆಳಿಬೇಕು. ಆವಾಗ ನಮ್ಮ ಬೆಳೆ ವಿಶಿಷ್ಟ ಆದ್ರೆ ಮಾತ್ರ ಇತರ ಪ್ರಾಣಿಗಳು ಬರುವುದು ಅಥವಾ ಬೇರೆ ಏನಾದರೂ ಸಮಸ್ಯೆ ಸೃಷ್ಟಿ ಆಗುವುದು. ಅಕ್ಕಪಕ್ಕದವರು ಬೆಳೆದದ್ದನ್ನೇ ನಾವು ಬೆಳೆದಾಗ ಆ ಸಮಸ್ಯೆಗಳು ಬರುವುದಿಲ್ಲ. ಆಚೆಯವರೆಲ್ಲ ಬೆಳೀತಾ ಇದ್ದಾಗ ಆಚೆಯವರು ಹೀಗೆ ತಿರುಗೂ ಅಂದ್ರೆ ಅವರ ಜಮೀನನ್ನು ಅವ್ರು ನೋಡ್ಲಿಕ್ಕೆ ಹೋಗುವಾಗ ನನ್ನ ಜಮೀನು ಬಗ್ಗೆಯೂ ನೋಡ್ತಾರೆ. ಈಗ ನಾನೇ ಹೋದ್ರೂ ಕೂಡ ಇನ್ನೊಬ್ಬರ ಜಮೀನು ಹೇಗಾಗಿದೆ ಅಂತ ನಾನು ನೋಡ್ತೇನಲ್ವಾ. ಆವಾಗ ಅಲ್ಲಿ ಸಮಸ್ಯೆ ಬಂದದಿದ್ರೆ ಅವರು ನನಗೆ ಫೋನ್ ಮಾಡಿ ಹೇಳ್ತಾರೆ ಅಥವಾ ನಾನು ಅವರಿಗೆ ಹೇಳ್ತೇನೆ. ಆದ್ರಿಂದ ಅಲ್ಲಿ ಸಮಸ್ಯೆಗಳು ಬರುವುದಿಲ್ಲ. ಈಗ ಮೊದಲೆಲ್ಲ ಕೈಯಿಂದ ಭತ್ತದ ನಾಟಿ ಮಾಡ್ತಾ ಇದ್ರು, ನೇಜಿನ ನಾಟಿ ಮಾಡ್ತಾ ಇದ್ರು, ಇತ್ತೀಚಿನ ವರ್ಷಗಳಲ್ಲಿ ಈ ಮೆಷಿನ್ ನಾಟಿ ಒಂದು ಕೂಡ ಬಂದಿದೆ. ನೀವು ಎರಡನ್ನು ಕೂಡ ಅಳವಡಿಸ್ತೀವಿ ಹೇಗೆ? ನಾವು ಎರಡನ್ನು ಕೂಡ ಅಳವಡಿಸ್ತೇವೆ. ಯಾಕೆ ಕೇಳಿದ್ರೆ, ಕೆಲವೊಂದು ಜಾಗದಲ್ಲಿ ನೀವು ಮಿಷಿನ್ ನಾಟಿ ಮಾಡಿದ್ರೆ ಅದು ಏನ್ ಮಾಡಿದ್ರು ಉಪಯೋಗ ಆಗುದಿಲ್ಲ, ಉಪಯೋಗ ಆಗುದಿಲ್ಲ ಅಂದ್ರೆ ತಕ್ಷಣ ನೀರನ್ನು ತುಂಬಿಕೊಳ್ತದೆ, ತಗ್ಗಿನ ಗೆದ್ದೆಗಳು ನೀರು ತುಂಬಿಕೊಂಡಾಗ ಅದು ಉಪಯೋಗ ಬರುವುದಿಲ್ಲ. ಆದ್ರಿಂದ ಕೈ ಅಂತ ಗೆದ್ದೆಗಳಿಗೆ ಕೈ ನಾಟಿಯೇ ಮುಖ್ಯ. ಮುಕ್ಕಾಲಂಶ ಭಾಗ ನಂದು ಮಿಷಿನ್ ನಾಟಿ, ಅದು ಮಿಷಿನ್ ನಾಟಿ ಈಚೆಗೆ ಒಂದು 4 ವರ್ಷಕ್ಕಿಂತ ಈಚೆಗೆ ನಾವು ಒಗ್ಗಿದ್ದೇವೆ. ಅದರ ಮೊದಲು ನಾವು ಕೆಲಸದವರ ಮುಖಾಂತರವೇ ಎಲ್ಲ ಕೆಲಸವನ್ನು ಮಾಡಿಕೊಳ್ತಾ ಇದ್ದದ್ದು, ಕೈ ನಾಟಿಯನ್ನೇ ಮಾಡಿ ಇದು ಮಾಡಿದ್ವಿ. ಆದರೆ ಮಿಷಿನ್ ಈಗ ತುಂಬ ಬಂದಿದೆ ಮತ್ತು ಅದರ ಉಪಯೋಗ ಏನು ಅನ್ನೋದನ್ನು ನಮಗೆ ಸ್ವಲ್ಪ ಮಂದಟ್ಟು ಮಾಡಿಸಿದ್ದಾರೆ. ನಾವು ಕೂಡ ಒಂದು ಪ್ರಯೋಗಾರ್ಥವಾಗಿ ಒಂದು 2 ಗೆದ್ದೆಗಳನ್ನು ಫಸ್ಟ್ ನೋಡಿದ್ದೇವೆ. ಅದು ಇಳುವರಿ ಉತ್ತಮ ಬಂದಿತ್ತು, ಈ ಕೈ ನಾಟಿ ಮಾಡಿದ್ದಕ್ಕಿಂತ ಖರ್ಚು ಕಡಿಮೆ ಆಯಿತು. ಆವಾಗ ಅದಕ್ಕೋಸ್ಕರ ಅದಕ್ಕೆ ಹೋಗಿ ಈಗ 75% ಭಾಗ ಮಿಷಿನ್ ನಾಟಿ. ಮಿಷಿನ್ ನಾಟಿ ಮಾಡುವುದರಿಂದ ಎಷ್ಟರ ಮಟ್ಟಿಗೆ ನಿಮಗೆ ಉಳಿತಾಯ ಆಗ್ತದೆ, ಅಂದರೆ ಖರ್ಚು ಕಡಿಮೆ ಆಗ್ತದೆ ನೋಡಿ? ಟೋಟಲಿ ಈಗ ನಾನು ಈ ಕೈ ನಾಟಿ ಮಾಡೋದಾದರೆ ಭತ್ತದ ಬೇಸಾಯಕ್ಕಾಗಿ ಹತ್ರ 140,000 ರೂಪಾಯಿವರೆಗೆ ನನ್ನ ಖರ್ಚು, ಅಂದರೆ ಕೈಯಿದೆ ಗೊಬ್ಬರ ಹಾಕುವುದರಿಂದ ಹಿಡಿದು ಪ್ರತಿಯೊಂದನ್ನು ಲೆಕ್ಕ ಇಡ್ತೇವೆ ನಾವು, 140,000 ರೂಪಾಯಿವರೆಗೆ ಖರ್ಚು ಬರ್ತದೆ. ಈ ಮಿಷಿನ್ ನಾಟಿ ಮಾಡುವಾಗ ಹತ್ರ 1 ಲಕ್ಷ ರೂಪಾಯಿ ಒಳಗೆ, ಈಗ ಮಿಷಿನ್ ನಾಟಿ ಮತ್ತು ಮಿಷಿನ್ ಕಟಾವ್ ಇದೆಲ್ಲ ಬಂದದ್ರಿಂದ 1 ಲಕ್ಷದ ಹತ್ರ ಖರ್ಚು ಬರ್ತದೆ. ಸರ್, ಈಗ ಸ್ಥಳೀಯವಾಗಿ ಯಾವ ತಳಿ ಚಾಲ್ತಿಯಲ್ಲಿ ಇದೆ? ನಾನು ಬಳಸ್ತಾ ಇರುವುದು ಈಗ MO4 ಮತ್ತೆ ಈ ತಗ್ಗು ಪ್ರದೇಶಗಳಿಗೆಲ್ಲ ಈಗ ಪಂಚಮುಖಿ ಸಹ್ಯಾದ್ರಿ ಅಂತ ಒಂದು ಹೊಸ ತಳಿ ಬಿಡುಗಡೆಗೊಳಿಸಿದ್ದಾರೆ, ಅದನ್ನು 4 ವರ್ಷದಿಂದ ಅದನ್ನು ಬಳಸ್ತಾ ಇದ್ದೇನೆ. ತಗ್ಗು ಪ್ರದೇಶಗಳಿಗೆ ಅದೇ MO4 ಮೇಲ್ ಬೆಟ್ಟಿನ ಗೆದ್ದೆಗಳಿಗೆಲ್ಲ ಉಪಯೋಗಿಸ್ತಾ ಇದ್ದೇನೆ. ಈಗ ಮುಂದಿನ ವರ್ಷದಿಂದ ಹಾಗಲ್ಲ, ಒಂದೇ ಅಂದರೆ ಇದು ಎರಡನ್ನು ಬೇರೆ ಬೇರೆ ಮಾಡುವಾಗ ಅದು ಸ್ವಲ್ಪ ಮಿಕ್ಸ್ಡ್ ಆಗಿ ಏನೇನೋ ಆಗ್ತಾ ಇರ್ತದೆ, ಅದಕ್ಕೆ ಒಂದೇ ತಳಿಯನ್ನು ಉಪಯೋಗಿಸಬೇಕು ಅನ್ನೋ ಒಂದು ಆಲೋಚನೆಗಳನ್ನು ಇದ್ದೇವೆ. ಮತ್ತೆ ಒಂದು ಇನ್ನೊಂದು ಏನಂದ್ರೆ ಗೌರಿ ಅಂತ ಒಂದು ಹಳೆ ತಳಿಗಳು, ಅದು ಬಿಳ್ತಿಗೆ ಅಕ್ಕಿಗೆ ಹೆಸ್ಟ್, ಅದಕ್ಕೋಸ್ಕರ ಅದನ್ನು ಒಂದು ಗೆದ್ದೆಗೋಸ್ಕರ, ಅದೊಂದು ಅಂದ್ರೆ ಮತ್ತೆ ಅದು ಹುಲ್ಲು ಕೂಡ ಅತಿ ಎತ್ತರ, ಅದಕ್ಕೋಸ್ಕರ ಒಂದು ಗೆದ್ದೆನ ಒಂದೇ ಒಂದು ಗೆದ್ದೆ ಬಳಸ್ಕೊಳ್ತಾ ಇದ್ದೇವೆ. ಈಗ ನಿರ್ವಹಣೆಯ ದೃಷ್ಟಿಯಿಂದ ಆಗ್ಬೋದು ಅಥವಾ ಬಯಲಿನ ಒಂದು ಉತ್ಪಾದನೆ ಆಗ್ಬೋದು, ಇದರ ದೃಷ್ಟಿಯಿಂದ ನೋಡಿದ್ರೆ MO4 ಮತ್ತೆ ಪಂಚಮುಖಿ ಸಹ್ಯಾದ್ರಿ ಆಗ್ಬೋದು ಅಥವಾ ಗೌರಿ ಆಗ್ಬೋದು, ಏನೇನು ವ್ಯತ್ಯಾಸ ಇದೆ? ಪಂಚಮುಖಿ ಸಹ್ಯಾದ್ರಿಗೂ ಮತ್ತೆ MO4ಗೂ ನನಗೆ ಅಂತ ಡಿಫ್ರೆನ್ಸ್ ಏನು ಕಾಣಿಸೋದಿಲ್ಲ, ಎರಡು ಸೇಮ್ ಆಗಿದೆ. ಗೌರಿಯಲ್ಲಿ ಇಳುವರಿ ಕಡಿಮೆ, ಆ ಇಳುವರಿ ಕಡಿಮೆ ಆದರೂ ಕೂಡ ಅದೊಂದು ಈ ಪರಂಪರಾಗತವಾಗಿ ಬಂದದಂತಲ್ವಾ, ಹೌದು, ಮತ್ತೆ ಅದು ಅದರ ಅಕ್ಕಿಯ ಟೇಸ್ಟ್ ಬದಲಾವಣೆ ಬೆಳ್ತಿಗೆ ಮಾಡಿದಾಗ ಅದೊಂದು ಸಿ ಒಂದು ರೀತಿಯಲ್ಲಿ ಸಿ ಅದ, ಆ ಒಂದು ಉದ್ದೇಶಕ್ಕೋಸ್ಕರ ಆ ಅಕ್ಕಿಯನ್ನು ಹಾಕಿ ಹೊರಟು, ಅದು ಒಂದೇ ಗೆದ್ದೆಗೋಸ್ಕರ. ಅದರ ಇಳುವರಿ ಕಡಿಮೆ ಆದರೂ ಕೂಡ ಅದರ ಹುಲ್ಲಿನಲ್ಲಿ ಅದು ಮೇಕಪ್ ಆಗ್ತದೆ, ಅದನ್ನು ಕೈ ಕಟಾವು ಮಾಡಲಿ ಅಥವಾ ಮಿಷಿನ್ ಕಟಾವು ಮಾಡಲಿ ಹುಲ್ಲಿನಲ್ಲಿ ಅದು ಸ್ವಲ್ಪ ಪಿಕಪ್ ಆಗ್ತದೆ. ಈ ಕಳೆ ನಿರ್ವಹಣೆ ಎಲ್ಲ ಯಾವ ರೀತಿ ಮಾಡ್ತಾ ಇದ್ರಿ? ಕಳೆ ನಿರ್ವಹಣೆಗೆ ಒಂದು ಸರ್ತಿ ಅವರು ಕೆಮಿಕಲ್ನವರು ಹೇಳ್ತಾರೆ, ಒಂದು ಎಕರೆಗೆ ನಾವು 1 ಕೆಜಿಯನ್ನು ಚೊಲ್ಲಿ ಅಂತ. ನಾನು ಅಷ್ಟು ಉಪಯೋಗ ಮಾಡಲಿಕ್ಕೆ ಹೋಗುವುದಿಲ್ಲ, ಯಾಕಂದರೆ ಅದು ಮುಂದೊಂದು ದಿನ ನನಗೂ ಕೂಡ ಎಫೆಕ್ಟ್ ಅನ್ನೋದೊಂದು ಗಮನಕ್ಕೆ ಇರೋದ್ರಿಂದ ನಾನು ಅಷ್ಟು ಉಪಯೋಗ, ನಾನೀಗ 1 ಎಕರೆಗೆ ಬೇಕಾಗುವ 1 ಕೆಜಿ ಪೌಡರ್ನ ತಂದರೆ ಅದನ್ನು 2.5 ಎಕರೆವರೆಗೆ ಸ್ಪ್ರೇ ಮಾಡ್ಕೊಂಡು ಹೋಗ್ತೇನೆ, ಅದು ಸ್ಪ್ರೇ ಮಾಡಲಿಕ್ಕೆ ಆಗ್ತದೆ. ಆ ಸ್ಪ್ರೇ ಮಾಡ್ಕೊಂಡು ಹೋದಾಗ ಕಳೆಯ ಮೇಲೆ ಸ್ವಲ್ಪ ಪರಿಣಾಮ, ಅಂದರೆ ನೇರವಾಗಿ ಎಲೆಯ ಮೇಲೆ ಬೀಳೋದ್ರಿಂದ ಆ ಕಳೆ ಅನ್ನೋದು ಸ್ವಲ್ಪ ಕಡಿಮೆ ಆಗ್ತದೆ. ಇದು ಈ ಸರ್ತಿ ಮಾತ್ರ, ಪ್ರತಿ ವರ್ಷವೂ ಹಾಗೆ ಮಾಡ್ತಾ ಇದ್ದೆ, ಈ ಸರ್ತಿ ಮಾತ್ರ 2 ಮಳೆ ಜಾಸ್ತಿ ಆಗಿರೋದ್ರಿಂದ 2 ಸರ್ತಿ ಸ್ಪ್ರೇ, 1 ಸರ್ತಿ ಸ್ಪ್ರೇ ಮಾಡಿದೆ, ಅದರಲ್ಲಿ 15-20 ದಿನ ನಂತರ ಪುನಃ ಮತ್ತೆ ಬರಲಿಕ್ಕೆ ಆರಂಭಿಸಿತು. ಪುನಃ ಮತ್ತೊಂದು ಸರ್ತಿ 5 ಎಕರೆಗೆ ಟೋಟಲಿ 2 ಕೆಜಿ ಕಳೆನಾಶಕ ಅಂತಂದು ಮಿಕ್ಸ್ ಮಾಡಿ ಹೊಡೆದುಕೊಂಡು, ಅಂದರೆ ಚೊಲ್ಲಿದ್ದೇನೆ ಅದನ್ನು, ಹೊಯ್ಗೆ ಸಾರದ ಜೊತೆಗೆ ಚೊಲ್ಲಿ ಬಿಟ್ಟಿದ್ದೇನೆ. ಈಗ ಕೋನೋವೀಡರ್ ಅಂತಂದ್ರೆ ಏನಾದ್ರು ಕೈಯಿಂದ ತೆಗೆಯುವಂಥದ್ದು ಏನಾದ್ರು ಮಾಡ್ತೀರಾ? ಇದೆ ನನ್ನ ಹತ್ರ, ಅದು ಇದೆ ಮಿಷಿನರಿ ಐಟಮ್ ನಲ್ಲಿ ಕೂಡ, ಪೆಟ್ರೋಲ್ ಕೋನೋವೀಡರ್ ಕೂಡ ಇದೆ ನನ್ನ ಹತ್ರ. ಆದ್ರೆ ಅದು ಅಷ್ಟು ಉತ್ತಮ ಅಲ್ಲ, ಯಾಕಂದ್ರೆ ಮಿಷಿನರಿ ಐಟಮ್ ಅಲ್ಲಿ ಅದು ಪೆಟ್ರೋಲ್ 1 40 ಸೆಂಟ್ಸ್ಗೆ 2 ಲೀಟರ್ ಪೆಟ್ರೋಲ್ ಬೇಕು. ಆದ್ರೆ ನಮ್ಮಲ್ಲಿ ಆ 40 ಸೆಂಟ್ಸ್ ಅನ್ನೋ ಒಂದೇ ಗೆದ್ದೆ ಇರೋದು, ಉಳಿದದ್ದೆಲ್ಲ 10, 15, 20 ಹೀಗೆ ಇರ್ತದೆ. ಆ ಸಣ್ಣ ಸಣ್ಣ ಗೆದ್ದೆಗೆ ಆ ಮಿಷನ್ ಅನ್ನು ತಕೊಂಡು ಹೋಗಿ ಅದು 30 ಕೆಜಿ ವೆಯ್ಟ್ ಇದೆ, ಒಂದು ಲೈನಿಂದ ಇನ್ನೊಂದು ಲೈನಿಗೆ ಹೀಗೆ ಟರ್ನ್ ಆಗುವ ಎತ್ತಿ ಇಡಬೇಕನ್ನುವಾಗ ಲಾಸ್ಟ್ಗೆ ಬೆನ್ನು ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಆದ್ರಿಂದ ಮಿಷಿನ್ ಪೆಟ್ರೋಲ್ ಇದು ವೆಹಿಕಲ್ಸ್ ಕಣಗಿದೆಯಲ್ಲ ಅದನ್ನು ನಾನು ಉಪಯೋಗಿಸ್ತಾ ಇಲ್ಲ, ಕೈ ಇದನ್ನು ಉಪಯೋಗಿಸ್ತಾ ಇದ್ದೆ. ಅದು ಸ್ವಂತ ಮಾಡುವುದಾದ್ರೆ ಮಾತ್ರ ಅದು ಉಪಯೋಗ, ಅದು ಬಿಟ್ಟು ಕೆಲಸದವ್ರನ್ನ ಹಾಕಿಕೊಂಡು ನಾನು ಅದನ್ನ ಕೋನೋವೀಡರ್ನ ಓಡಿಸ್ತೇನೆ ಅಂತ ಹೇಳಿದ್ರೆ ಅದು ಉಪಯೋಗ ಅಲ್ಲ. ಯಾಕೆ ಕೇಳಿದ್ರೆ ಕೆಲಸದವರು 1 ದಿನಕ್ಕೆ 40 cents ಅನ್ನ ಮಾಡ್ತಾರೆ. ಅವರಿಗೆ 750 rupees ಸಂಬಳ ಕೊಡ್ಬೇಕು, 700 to 750 rupees ಸಂಬಳ ಕೊಡ್ಬೇಕು. ಆ ಮೂರು ಸರ್ತಿ ಮಾಡ್ಬೇಕಂದ್ರೆ 2000 ಚಿಲ್ಲರೆ ಹೋಗ್ತದೆ. ಇದು ಆ ಗೆದ್ದೆಯಲ್ಲಿ ಅಷ್ಟು ಉತ್ಪಾದನೆ ಜಾಸ್ತಿ ಆಗುವುದಿಲ್ಲ. ಆ ಒಂದು ಉದ್ದೇಶಕ್ಕೋಸ್ಕರ ಒಂದು ಸರ್ತಿ ಕಳೆ ಹೆಕ್ತೇವೆ. ಎಷ್ಟೇ ಕಳೆನಾಶಕ ಹಾಕಿದ್ರು ಕೂಡ ಒಂದು ಸರ್ತಿ ಈ ಕಳೆ ಹೆಕ್ಕುವುದರಿಂದ ಸೇಮ್ ನೀವು ಕೋನೋ ವೀಡರ್ ಓಡಿಸಿದಾಗ ಒಂದು ಸರ್ತಿ ಕೋನೋ ವೀಡರ್ ಓಡಿಸಿದಾಗೆ ಆಗ್ತದೆ. ಆದ್ರಿಂದ ಅಷ್ಟನ್ನೇ ಮಾಡಿ ನನಗೆ ಆ ಇದ್ರ ಕೋನೋ ವೀಡರ್ ಓಡಿಸಿದ್ದಕ್ಕೂ ಓಡಿಸದೇ ಇರೋದಕ್ಕೂ ಡಿಫರೆನ್ಸ್ ಏನು ಕಾಣಿಸ್ಲಿಲ್ಲ. ಆದ್ರಿಂದ ಅದನ್ನ ಅಲ್ಲಿಗೆ ಬಿಟ್ಟುಬಿಟ್ಟಿದ್ದೇನೆ. ಕೋನೋ ವೀಡರ್ ಎರಡೆರಡು ಉಂಟು, ಮನೆಯಲ್ಲಿ ಉಂಟು, ಮಿಷಿನರಿದೊಂದು, ಹ್ಯಾಂಡ್ ಇದೆ, ಎರಡು ಉಂಟು, ಎಲ್ಲವೂ ಉಂಟು ನೋಡ್ಲಿಕ್ಕೆ. ಸರಿ, ಈಗ ಈ ಗೊಬ್ಬರದ ಒಂದು ನಿರ್ವಹಣೆಯ ಬಗ್ಗೆ ಹೇಳಿ. ಈಗ ಹಟ್ಟಿ ಗೊಬ್ಬರವನ್ನು ನೇರವಾಗಿ ಹಾಕುವಂತಹದ್ದಾಗ್ಬೋದು, ಅಥವಾ ರಾಸಾಯನಿಕ ಗೊಬ್ಬರ ಬಳಕೆ ಮಾಡುವಂತಹದ್ದಿರ್ಬೋದು, ಅಜೋಲಾ ಇರ್ಬೋದು, ಅಥವಾ ಇಂಥದ್ದನ್ನೆಲ್ಲ ಹೇಗೆ ಉಪಯೋಗಿಸ್ತೀರಿ? ನನ್ನಲ್ಲಿ 10-11 ದನಗಳಿದೆ, ಆಮೇಲೆ ಕಡಸುಗಳನ್ನೇಳಿ ಈಗ ಸ್ವಲ್ಪ ಕಡಿಮೆ ಮಾಡಿದ್ದೇನೆ. ಮತ್ತೆ ಇಲ್ಲಾಂದ್ರೆ ನಮ್ಮಲ್ಲಿ 14-15 ಮೇಲೆ ಸಂಖ್ಯೆ ಇರೋದು. ಇದು ಹತ್ರ ನನಗೆ ಗೊಬ್ಬರ ಕಾಡು ಪ್ರದೇಶದ ಟೈಪ್ ನಲ್ಲಿ ಇರುವಂತಹ ಹಾಡಿ ಅಂತೇವೆ ನಾವು ಇಲ್ಲಿ. ಅಂತ ಪ್ರದೇಶದಿಂದ ದರ್ಲೆಗಳನ್ನು ಒಟ್ಟು ಮಾಡಿಕೊಂಡು ಈ ಗೊಬ್ಬರಕ್ಕೆ ಮಿಕ್ಸ್ ಮಾಡಿ ನಮ್ಮ ಗೊಬ್ಬರವನ್ನ ಉತ್ತಮ ಮಟ್ಟದಲ್ಲಿ ಇಟ್ಕೊಂಡಿದ್ದೇನೆ. ಆ ಗೊಬ್ಬರವನ್ನು ನಾನು ನೇರವಾಗಿ ಗದ್ದೆಗೆ ಬಳಸ್ತೇನೆ. ಆ ಗದ್ದೆಗೆ ಬಳಸುವುದರಿಂದ ನಾನು ಮೇಲೆ ಬಳಸುವಂತ ಗೊಬ್ಬರ, ರಾಸಾಯನಿಕ ಗೊಬ್ಬರ ಉಂಟಲ್ಲ, ಇದು ಪ್ರತಿ ವರ್ಷ ಒಂದು ಸರ್ತಿ ಮಾತ್ರ, ಈ ಸರ್ತಿ 2 ಮಾತ್ರ ಉಪಯೋಗಿಸಿದ್ದೇನೆ. ಮತ್ತೆ ಹೆಚ್ಚು ರಾಸಾಯನಿಕ ಗೊಬ್ಬರಗಳನ್ನು ಉಪಯೋಗಿಸುವುದಿಲ್ಲ. ಅದು ಎಕರೆಗೆ 1/2 kg ಜಾಸ್ತಿ ಹೋಗುವುದಿಲ್ಲ. ಅಲ್ಲ, ಸಾರಿ, ಎಕರೆಗಲ್ಲ, ಸೆಣಸಿಗೆ 1/2 kg ಜಾಸ್ತಿ ಹೋಗದ ಹಾಗೆ ನಾನು ಗೊಬ್ಬರವನ್ನು ಉಪಯೋಗಿಸ್ತೇನೆ, ರಾಸಾಯನಿಕ ಗೊಬ್ಬರವನ್ನು. ಹೆಚ್ಚಿಗೆ ಹಟ್ಟಿ ಗೊಬ್ಬರವನ್ನೇ ತುಂಬುತ್ತೇವೆ, ಯಾಕಂದ್ರೆ ಹಟ್ಟಿ ಗೊಬ್ಬರ ತುಂಬಿದ ನಂತರ ನೆಕ್ಸ್ಟ್ ನೆರಗಡಲೆ ಬೆಳೆಯುತ್ತೇನೆ. ಆ ನೆರಗಡಲೆ ಬೆಳೀಲಿಕ್ಕೂ ಪುನಃ ಹಟ್ಟಿ ಗೊಬ್ಬರವನ್ನು ತುಂಬುತ್ತೇವೆ. ಮತ್ತೆ ನೆರಗಡಲೆ ಬೆಳೆಯುವುದರಿಂದ ಅದರ ಪೋಷಕಾಂಶವೂ ಕೂಡ ಭೂಮಿಯಲ್ಲಿರ್ತದೆ. ಇದೆಲ್ಲವೂ ಇರುವುದರಿಂದ ನಾನು ಮಾಡುತ್ತಿರುವ ಭೂಮಿ ಫಲವತ್ತತೆಯಲ್ಲಿದೆ, ಇದನ್ನು ಧೈರ್ಯವಾಗಿ ಹೇಳ್ತೇನೆ. ಮತ್ತೆ ಹಿಂದೆ ಈ ಹಿಂದೆ ಮಾಡ್ತಿದ್ದದ್ದು ಹೇಗೆ ಕೇಳಿದರೆ, ನೆರಗಡಲೆ ಹಿಂಡಿ, ಆಮೇಲೆ ಬೇವಿನ ಹಿಂಡಿ, ಆಮೇಲೆ ಯೂರಿಯಾ, ಪೊಟ್ಯಾಶ್, ಇವುಗಳನ್ನು ಮಿಕ್ಸ್ ಮಾಡಿ 1 ಇಟ್ಟು ಆಮೇಲೆ ಅದನ್ನು ಗೆದ್ದೆಗೆ ಚೊಲ್ತಾ ಇದ್ದೆ. ಇದು ಆ ಥರ ಚೊಲ್ಲುವಾಗ ರಾಸಾಯನಿಕ ಗೊಬ್ಬರ ಒಂದೇ ಸರ್ತಿ ಕೊಡೋದು. ಅಂದರೆ ಆವಾಗ ಯೂರಿಯಾ ಪೊಟ್ಯಾಶ್ ಇರುವುದರಿಂದ ನಾನು ಒಂದೇ ಸರ್ತಿ ಗೊಬ್ಬರವನ್ನು ಕೊಡೋದು ರಾಸಾಯನಿಕ. ಅಂದರೆ ಈ ನೆರಗಡಲೆ ಹಿಂಡಿ, ಬೇವಿನ ಹಿಂಡಿ ಇರುವುದರಿಂದ ಅದು ಉತ್ತಮ. ಕೊನೆಯವರೆಗೂ ನಿಮ್ಮ ಭೂಮಿಯನ್ನು ಹಸಿರಾಗಿ, ನನ್ನ ಬೆಳೆ ಹಸಿರಾಗಿ ಇರ್ತದೆ, ಉತ್ತಮ ತೆನೆ ಕೂಡ ಬಂದಿದೆ. ಈ ಸರ್ತಿ ಅದನ್ನು ಮಾಡಲಿಕ್ಕೆ ಹೋಗಲಿಲ್ಲ. ಯಾಕೆ ಹೇಳಿದ್ರೆ ಗೊಬ್ಬರ ಹೈಯೆಸ್ಟ್ ಹಾಕಿದ್ದೆ, ಸರಿ, ಒಂದು ಕೊಟ್ಟೆ, ಒಂದು ರಾಸಾಯನಿಕ ಗೊಬ್ಬರವನ್ನು ಮಿಕ್ಸ್ ಮಾಡಿ ಕೊಟ್ಟೆ. ಆಮೇಲೆ ಪುನಃ ಒಂದಷ್ಟು ನೆರೆ ಬಂದು ಮುಳುಗಿ 10 ಆಗಿ, 10 ನೆರೆಯಲ್ಲೇ ಮುಳುಗಿ, ಮತ್ತೆ ಅದು ಏಳಲಿಲ್ಲ ಏನೋ ಅನ್ನೋದು ಇದಾಗಿ ಪುನಃ ಮತ್ತೊಂದು ಸರ್ತಿ ಗೊಬ್ಬರ ಕೊಟ್ಟೆ. ಈಗ ಈ ಸರ್ತಿ ಮಾತ್ರ 2 ರಾಸಾಯನಿಕವನ್ನು ಬಳಸಿದ್ದೆ. ಈಗ ಕೀಟ ರೋಗಗಳ ನಿರ್ವಹಣೆಯ ಬಗ್ಗೆ ಹೇಳಿ. ಏನೇನು ಈಗ ಬೆಂಕಿ ರೋಗ ಆಗ್ಬೋದು, ಅಥವಾ ಒಂದು ಆ ಬೊಂಬುಚಿ ಅಂತ ಒಂದು ಹುಳಗಳಾಗ್ಬೋದು, ಕಾಂಡ ಕುರಿಯೋ ಹುಳ ಆಗ್ಬೋದು, ಇಂಥ ಸಮಸ್ಯೆ ಬರ್ತದೆ ಅಥವಾ ಬಂದರೆ ಹೇಗೆ ನಿರ್ವಹಣೆ ಮಾಡ್ತೀವಿ? ನಮ್ಮಲ್ಲಿ ಬೆಂಕಿ ರೋಗದ ಇದು ತುಂಬ ಕಡಿಮೆ. ಬೇರೆ ಕೀಟಗಳ ಬಗ್ಗೆ ನಾವು ಅಷ್ಟು ಆಲೋಚಿಸುವುದೇ ಇಲ್ಲ, ಯಾಕಂದ್ರೆ ಬಂದ್ರೆ ಇಡೀ ಬೈಲಿಗೆ ಬರುವುದಲ್ವಾ. ಎಲ್ಲೋ ಒಂದು ಕಡೆ ಒಂದು ಚೂರು ಬಂದ ಗತಿ ನಾವು ಅಷ್ಟು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಈ 5 ಮಾಡುವಾಗ 1-10 ಹಾಳಾಯ್ತು ಅಂದ ಗತಿ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಅದನ್ನ ಅಲ್ಲಿಗೆ ಬಿಟ್ಟು ಬಿಡ್ತೇವೆ, ಅದನ್ನು ಮುಂದುವರೆದು ಹೋಗ್ತೇವೆ. ಹಾಗಾಗಿದ್ರಿಂದ ನಾವು ಕೀಟ ನಿರ್ವಹಣೆ ಬಗ್ಗೆ, ಭತ್ತದ ಬೆಳೆಯಲ್ಲಿ ಕೀಟ ನಿರ್ವಹಣೆ ಬಗ್ಗೆ ಆಲೋಚಿಸುವುದೇ ಇಲ್ಲ. ಅದೇ ದ್ವಿದಳ ಧಾನ್ಯ ಬೆಳೆಯುವಾಗ ಪ್ರತಿಯೊಂದಕ್ಕೂ ಕೀಟ ನಿರ್ವಹಣೆ ಬಗ್ಗೆ ಆಲೋಚಿಸಿದ್ದೇವೆ. ಆಮೇಲೆ ಈಗ ನೀರಿನ ಮಟ್ಟವನ್ನು ಕಾಪಾಡಿಕೊಳ್ಳುವಂತಹದ್ದು ಸಮಸ್ಯೆ ಆಗ್ತದೆ. ಈಗ ಅಕಾಲಿಕ ಮಳೆ ಬರ್ತದೆ, ದಿಢೀರ್ 1 ನಿರಂತರವಾಗಿ ಮಳೆ ಬರಬಹುದು, ಅಂತ ಸಂದರ್ಭದಲ್ಲಿ ನೀರಿನ ಮಟ್ಟವನ್ನು ಕಾಪಾಡೋದು ಸಮಸ್ಯೆ ಆಗ್ತದ? ಇಷ್ಟರವರೆಗೆ ಆಗಲಿಲ್ಲ. ಅಂದ್ರೆ ಒಂದು ಕೆಲವೊಮ್ಮೆ ನೆಲ ಸೇಡ್ ಬಿಡುತ್ತದೆ, ಸೇಡ್ ಬಿಟ್ಟರು ತಕ್ಷಣ ಅದು ಕಡಮಣ್ಣು ಮಿಶ್ರಿತವಾದ ಹೊಯ್ಗೆ ಭೂಮಿ, ಆದ್ದರಿಂದ ಮಳೆ ಬಂದ ತಕ್ಷಣ ಅದು ಪುನಃ ಜಾಯ್ನ್ ಆಗ್ತದೆ. ಆ ಸೇಡ್ ಬಿಟ್ಟಾಗ ಸ್ವಲ್ಪ ಇಳುವರಿ ಕಡಿಮೆ ಆಗ್ತದೆ. ಅಷ್ಟರವರೆಗೆ ಆ ಥರ 1 ಆಗಿತ್ತು, ಅಷ್ಟು ಬಿಟ್ಟರೆ ಮತ್ತೆ ಎಲ್ಲ ಟೈಮಲ್ಲಿ ನಮಗೆ ಆ ಸಮಸ್ಯೆ ಬರಲಿಲ್ಲ. ಇನ್ನು ದ್ವಿದಳ ಧಾನ್ಯಗಳಿಗೆ ನೀರಿನ ಅವಶ್ಯಕತೆ ಏನಿಲ್ಲ. ಈ ಭತ್ತದ ಬೆಳೆಯಲ್ಲಿ ಸ್ವಲ್ಪ ಸಮಸ್ಯೆ ಇದ್ದಿತ್ತು ಮೊದಲು, 1 ಆಗಿತ್ತು. ಮತ್ತೆ ಕಳೆದ ವರ್ಷಲ್ಲೂ ಹೈಯೆಸ್ಟ್ ಆಗಿದೆ, ನಾವು ಎಣಿಸಿದ ರೀತಿಯಲ್ಲೇ ಮಳೆ ಬಂದಿದೆ. ಈ ವರ್ಷವೂ ಕೂಡ ಮುಳುಗಿದೆ ಅನ್ನೋದು ಬಿಟ್ಟರೆ ಇನ್ನು ತೆನೆ ಹೊರಗೆ ಬರಲಿಲ್ಲ. ಆದರೂ ಪರ್ಸೆಂಟೇಜ್ ಲೆಕ್ಕದಲ್ಲಿ ನನ್ನ ಲೆಕ್ಕದಲ್ಲಿ ನಾವು ಅಡ್ಡಿಲ್ಲ ಅಂತ ಅನಿಸ್ತದೆ. ಬೇರೆಯವರಿಗೆ ಹೋಲಿಸಿದಾಗ ಬೇರೆಯವರನ್ನು ನಾವು ಕನ್ಫರ್ಮ್ ಮಾಡಬೇಕು. ಅವರಿಗೆ ಕನ್ಫರ್ಮ್ ಮಾಡಿಕೊಂಡ್ರೆ ನಾನು ಅಡ್ಡಿಲ್ಲ, ಯಾಕಂದ್ರೆ ನಾನು ಹೆಚ್ಚು ಖರ್ಚು ಮಾಡದೆ ಇಷ್ಟು ಉತ್ಪಾದನೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಸಂತೋಷ ಇದೆ. ಈಗ ಅಕಾಲಿಕ ಮಳೆ ಅಂದ ತಕ್ಷಣ ಸಾಮಾನ್ಯವಾಗಿ ಭತ್ತದ ಕಟಾವು ಅಥವಾ ಕೊಯ್ಲು ಮಾಡುವ ಸಂದರ್ಭದಲ್ಲೇ ಮಳೆ ಬರುವಂತದ್ದು ಜಾಸ್ತಿ. ಇಂತಹ ಸಮಸ್ಯೆ ಎದುರಾಗಿದೆಯಾ? ಹಾಗೆ ಕಳೆದ ವರ್ಷ ಇಂತಹ ಸಮಸ್ಯೆ ತುಂಬಾ ಎದುರಾಗಿದೆ ನಮಗೆ. ಇದರಿಂದ ಭತ್ತಕ್ಕೆ ಅಷ್ಟು ಹಾನಿಯಾಗಲಿಲ್ಲ, ಒಣಹುಲ್ಲಿಗೆ ಹಾನಿಯಾಗಿದೆ. ಯಾಕಂದ್ರೆ ಒಣಹುಲ್ಲು ನಮಗೆ ಮುಖ್ಯವಾಗಿ ಬೇಕೇ, ನಾವು ಸಾಕಿದ ದನಗಳಿಗೆ ಮಾತ್ರ ಆ 5 ಎಕರೆ ಒಣಹುಲ್ ಸಾಕಾಗುವುದಿಲ್ಲ, ನಾವು ಹೊರಗಡೆಯಿಂದ ಪರ್ಚೇಸ್ ಮಾಡಬೇಕು. ಹೊರಗಡೆಯಿಂದ ಪರ್ಚೇಸ್ ಮಾಡುವಾಗ ಈ ಒಣಹುಲ್ ಸಿಕ್ಕಲಿಲ್ಲ ಅನ್ನೋ ಗತಿಗೆ ಅವ್ರ ಡಿಮ್ಯಾಂಡ್ ಏರ್ತಾ ಹೋಗ್ತದೆ. ಆದ್ರಿಂದ ಕಳೆದ ವರ್ಷ ಇಷ್ಟು ವರ್ಷ ಸುಗ್ಗಿ 15 ಸೆಂಟ್ಸ್ ಮಾತ್ರ ಮಾಡ್ತಿದ್ದೆ, ಕಳೆದ ವರ್ಷ ಆಗಲ್ಲ 1.5 ಎಕರೆವರೆಗೆ ಸುಗ್ಗಿಯನ್ನು ಕೂಡ ಮಾಡಿದೆ. ಯಾಕಂದ್ರೆ ಈ ಒಣಹುಲ್ಲಿಗೋಸ್ಕರ ಸುಗ್ಗಿಯನ್ನು ಮಾಡಿದ್ದೆ, ಪಂಪ್ ಸೆಟ್ ಒಂದು ಪರ್ಚೇಸ್ ಮಾಡಿ ಅದನ್ನ ಆಯಿಲ್ ಇಂಜಿನ್ ಇದು ಮಾಡಿ ಸುಗ್ಗಿಯನ್ನು ಮಾಡಿದ್ದೆ. ಈ ನೆಲಗಡಲೆ ಕೃಷಿಯ ಬಗ್ಗೆ ಹೇಳಿ, ಈಗ ಭತ್ತದ ಕಟಾವು ಆದ ನಂತರ ನೀವು ನೆಲಗಡಲೆ ಕೃಷಿ ಮಾಡ್ತೀರಿ, ಇದರಲ್ಲಿ ಲಭ್ಯ ಇರುವಂತಹ ತಳಿಗಳು, ಅದರ ಒಂದು ಬೇಸಾಯ ಕ್ರಮ? ನೆಲಗಡಲೆಯ ಕೃಷಿ ಕೇಂದ್ರದಿಂದ ಬರುವ ಬೀಜ ಏನಿದೆ ಆ ಬೀಜವನ್ನೇ ತೆಗೆದುಕೊಂಡು ಉಪಯೋಗಿಸುವಂತದ್ದು. ಅದನ್ನ ಈಗೆಲ್ಲ ಮಿಷಿನರಿಯಲ್ಲೇ ಹಾಕುವಂತದ್ದು ಕೂಡ, ಊಟಿ ಎಲ್ಲ ಆದಮೇಲೆ ಗೊಬ್ಬರ ಹಾಕಿದ ನಂತರ ಊಟಿಯ ಮಾಡಿದ ನಂತರ ಮಿಷಿನರಿಯಲ್ಲೇ ಇದು ಮಾಡುವುದು. ಕೆಲವು ಕಳೆದ ವರ್ಷ ಕಳೆನಾಶಕ ಹಾಕಲಿಲ್ಲ, 2 ವರ್ಷಕ್ಕೊಂದ್ಸರ್ತಿ ಒಂದು ಕಳೆನಾಶಕ ಹಾಕಿದ ತಕ್ಷಣ ಕಳೆನಾಶಕ ಕೊಡ್ತೇವೆ. ಅದಿಲ್ಲ ಅಂದ್ರೆ ಕಳೆನಾಶಕ ಹಾಕಲಿಲ್ಲ ಅಂತಾದ್ರೆ ಆ ಮಧ್ಯದಲ್ಲಿ ಒಂದು ಸಣ್ಣದಲ್ಲಿ ಇರುವಾಗಲೇ ಒಂದು ಕಳೆಯನ್ನು ಹೆಕ್ಕಿ ಬಿಡ್ತೇವೆ, ಅದರಿಂದ ನಮಗೆ ಅಂತದ್ದೇನ. ಆದ್ರೆ 2 ಎಣ್ಣೆಯನ್ನ ಸ್ಪ್ರೇ ಮಾಡಬೇಕಾಗ್ತದೆ, ಇದು ಮಾಡದೇ ಇದ್ರೆ ನೆರಗಡಲೆ ಗುತ್ತಿ ಮೇಲೆ ಬರುವುದಿಲ್ಲ. ಒಂದು ಅದರ ಜೊತೆಗೆ 1919 ಅಂತ ಹೇಳಿ ಒಂದು ಪೌಡರ್ ಇದೆ, ಆ ಪೌಡರ್ನ ಸ್ಪ್ರೇಗೆ ಮಿಕ್ಸ್ ಮಾಡಿ ಹೊಡೆಯುವುದರಿಂದ ಗುತ್ತಿ ಮೇಲೆ ಬರ್ತದೆ. ಇನ್ನೊಂದು ಅದರ ಜೊತೆಯಲ್ಲಿ ಎಣ್ಣೆ ಕೂಡ ಕೀಟನಾಶಕ ಸಂಬಂಧಪಟ್ಟ ಎಣ್ಣೆಯನ್ನು ಉಪಯೋಗಿಸಿ ಹೊಡಿತೇವೆ, ಇದರಿಂದ ಗುತ್ತಿ ಮೇಲೆ ಬರ್ತದೆ, ಇಳುವರಿ ಅಡ್ಡಿಲ್ಲ. ಈಗ ಇದರಲ್ಲಿ ಇಳುವರಿ ಹೇಗೆ ಬರ್ತಾ ಇದೆ ನೆಲಗಡಲೆಯಲ್ಲಿ? ಬೇರೆ ಮಣೂರು ಆ ಸೈಡಿಗೆ ಹೋಲಿಸಿದ್ರೆ ನಮ್ಮ ಇಳುವರಿ ಅಷ್ಟೇನಲ್ಲ. ಆದ್ರೆ ನಮ್ಮ ಕಡಮಣ್ಣು ತಾರಿನ ಕಡಮಣ್ಣು ಮಿಶ್ರಿತ ಹೊಯ್ಗೆ ಆದ್ದರಿಂದ ನಮ್ಮ ಕಾಳು ಅತ್ಯಂತ ರುಚಿಭರಿತವಾಗಿರೋದ್ರಿಂದ ನಾನು ಹಸಿ ನೆರಗಡಲೆಯನ್ನು ಸೇಲ್ ಮಾಡುವ, ಈ ಹಸಿ ನೆರಗಡಲೆ ಸೇಲ್ ಮಾಡುವ ಆವಾಗಿನ ಮಾರ್ಕೆಟ್ ರೇಟ್ ಏನಿದೆ ಆ ರೇಟ್ನಲ್ಲಿ ನನ್ನ ಮನೆ ಹತ್ರವೇ, ನಾನು ಮಾರ್ಕೆಟಿಗೆ ತಗೊಂಡು ಹೋಗಬೇಕಾದ ಅವಶ್ಯಕತೆ ಏನಿಲ್ಲ. ಡೈಲಿ ಡೈಲಿ ಇಂತಿಷ್ಟು ಅಂತ ಕೇಳ್ತೇವೆ, ಅದನ್ನ ಡೈಲಿ ಡೈಲಿಯೇ ಸೇಲ್ ಮಾಡ್ತಾ ಇದ್ದೇವೆ. ತುಂಬಾ ಜನ 2 ವರ್ಷ ಆಯ್ತು ಈಗ, ತುಂಬಾ ಜನ ನಮ್ಮ ಮನೆ ಹತ್ರನೇ ಬಂದು ತಗೊಂಡು ಹೋಗ್ತಾರೆ, ಆದ್ರಿಂದ ನನಗೆ ನಷ್ಟ ಅಂತ ಅನಿಸ್ಲಿಲ್ಲ. ಈಗ ನೆಲಗಡಲೆ ಕೀಳುವುದಕ್ಕೆ ಏನಾದ್ರು ಮೆಷಿನ್ ಇರುವಂತ ಇಲ್ಲ, ಅದಿನ್ನು ಇಲ್ಲಿಗೆ ಬರಲಿಲ್ಲ, ಇಲ್ಲಿ ನಾವಿನ್ನು ಪರಿಚಯಿಸಿಕೊಳ್ಳಿಲ್ಲ. ಆಮೇಲೆ ಈಗ ಹಸು ಸಾಕಣೆ ಅನುಭವದ ಬಗ್ಗೆ ಹೇಳಿ, ಈಗ 16 ಹಸುಗಳನ್ನು ನೀವು ಸಾಕ್ತಾ ಇದ್ರಿ ಮೊದಲು, ಈಗ ಕಡಿಮೆ ಮಾಡಿದ್ರಿ, ಇದರ ಕಷ್ಟ ಸುಖ? ಇದು ನಾವು ಗಂಡ ಹೆಂಡತಿ ಇಬ್ಬರೇ ಸೇರಿ ಮಾಡುವಂತ ಕೆಲಸ, ಇದಕ್ಕೆ ಜನ ಹಾಕಿಕೊಂಡ್ರೆ ಅದು ಪೂರೈಸುವುದಿಲ್ಲ. ಮತ್ತೆ ನಮಗೆ ಮಧುಸೂದನ್ ಕಾಮತ್ ಅಂತ KMF ನಲ್ಲಿ ಇಬ್ಬರು ಡಾಕ್ಟರ್ ಆಗಿದ್ದರು, ಅವ್ರು ನಮಗೆ ಒಂದು ಸ್ವಲ್ಪ ಟ್ರೈನಿಂಗ್ ಕೊಟ್ಟಿದ್ರು ಈ ಸಣ್ಣ ಪುಟ್ಟ ಕಾಯಿಲೆಗಳಿಗೆ, ಆಮೇಲೆ ಕೆಚ್ಚಲು ಬಾವಿಗೆ, ಆಮೇಲೆ ಹುಳ ಇಂಥದ್ದೆಲ್ಲ ಆದಾಗ, ಗಾಯ ಆಗಿ ಹುಳ ಆದರೆ ಅದಕ್ಕೆ ನೀವೇ ಟ್ರೀಟ್ಮೆಂಟ್ ಮಾಡಿ ಕಲಿತ್ರೆ, ಅವ್ರು ನಮಗೆ ಆ ಕಲ್ಸಿಗೆ ಹೋಗಿದ್ದಾರೆ. ಸಣ್ಣ ಪುಟ್ಟ ಈ ಗರ್ಭಧಾರಣೆ ಆ ಕಷ್ಟ ಆಗ್ತದೆ, ಅದಕ್ಕೆ ಇಂಜೆಕ್ಷನ್ ಮಾಡಬೇಕು ಅನ್ನೋ ಅದಕ್ಕೆಲ್ಲ ನಮಗೆ ಏನು ಪ್ರಥಮ ಮಾಹಿತಿಗಳು ಏನು ಬೇಕಿತ್ತು ಅದನ್ನು ನಮಗೆ ಅವ್ರು ಹೇಳಿಕೊಟ್ಟದ್ರಿಂದ ನಾವೇ ಅದನ್ನು ಬಳಸ್ಕೊಳ್ತಾ ಇರೋದ್ರಿಂದ ನಾವು ತೀರ ಡಾಕ್ಟ್ರಿಗೆ ದುಡ್ಡು ಹಾಕೋದಿಲ್ಲ, ಇದರಿಂದ ನಮಗೆ ಸ್ವಲ್ಪ ಪ್ರಾಫಿಟ್ ಅನಿಸ್ತದೆ. ಮತ್ತೆ ಹಸುವಿನಲ್ಲಿ ಗಂಡ ಹೆಂಡತಿ ಇಬ್ಬರೇ ಕೆಲಸ ಮಾಡೋದ್ರಿಂದ ಹಸಿ ಹುಲ್ಲುಗಳನ್ನು ತರಲಿಕ್ಕೆ ಮಾತ್ರ ನಾವು ಜನರನ್ನು ಉಪಯೋಗಿಸ್ಕೊಳ್ತೇವೆ ಅನ್ನೋದು ಬಿಟ್ಟರೆ ಈ ದನದ ಚಾಕರಿಗೆ ನಾವು ಯಾರನ್ನು ಉಪಯೋಗಿಸ್ಕೊಳ್ಳುವುದಿಲ್ಲ, ಆದ್ದರಿಂದ ಅದು ನಮಗೆ ಸ್ವಲ್ಪ ಅಡ್ಡಿಲ್ಲ ಅಂತ ಅನಿಸ್ತದೆ. ಈಗ ಹಸಿರು ಮೇವಿನ ಹುಲ್ಲನ್ನು ನೀವು ನೆಟ್ಟು ಬೆಳೆಸ್ತೀರೋ ಅಥವಾ ಹೇಗಿದು? ಇಲ್ಲ, ನಾವು ಅಲ್ಲಿ ಮಣಿಪಾಲ್ ಗ್ರೂಪ್ನವರು ಒಂದಷ್ಟು ಜಾಗವನ್ನು ಪರ್ಚೇಸ್ ಮಾಡಿ ಖಾಲಿ ಬಿಟ್ಟಿದ್ದಾರೆ, ಆ ಭೂಮಿಯಿಂದ ಒಂದಷ್ಟು ಹಸಿರುಗಳನ್ನ, ಅದು ಒಂದು ಹೊರಗೆ ಇವತ್ತಿನ ರೇಟ್ ಅಂದ್ರೆ ಒಂದು ವ್ಯಕ್ತಿ ಹೊತ್ಕೊಂಡು ಬರುವಂತದ್ದು, ಕಡಿದು ಹೊತ್ಕೊಂಡು ಬರುವಂತದ್ದಕ್ಕೆ 50 ರೂಪಾಯಿ ಲೆಕ್ಕದಲ್ಲಿ ಕೊಡ್ತಾ ಇದ್ದೇವೆ. ಆ ಲೆಕ್ಕದಲ್ಲಿ ನಮ್ಗೆ ಹಸಿರು ಬರ್ತದೆ. ಈ ಸರ್ತಿ ಅಲ್ಲಿ ಕೂಡ ನೀರು ನಿತ್ತು ಎಲ್ಲ ಕೊಳತು ಹೋಗಿಲ್ಲ, ಇದಾಗಿದೆ. ಯಾರ್ಯಾರದ್ದು ತೋಟಗಳು ಇರ್ತಾವಲ್ಲ, ಅವ್ರ ಮನೆಯಲ್ಲಿ ಹಸಿರು ಅಂದ್ರೆ ದನಗಳನ್ನು ಇರುವುದಿಲ್ಲ, ಅಂತ ತೋಟ ಅವರಿಗೆ ಕ್ಲೀನರ್ ಆಗಾಯ್ತು, ನನಗೆ ಹಸಿರು ಬಂದಾಗಾಯ್ತು, ಎರಡು ಆಗಲಿ ಅಂತೇಳಿ ಮಾಡಿ ಅದನ್ನು ತೋಟದಿಂದ ಹುಲ್ಲನ್ನು ಸವರಿಕೊಂಡು ಬಂದು ದನವನ್ನು ಸಾಕಿದೆ. ಈಗ ಕೃತಕ ಗರ್ಭಧಾರಣೆಗೆ ಸಂಬಂಧಿಸಿದ ಹಾಗೆ ಏನಾದರೂ ಸಮಸ್ಯೆಗಳು ಬರ್ತಾ ಇದೆ, ಇತ್ತೀಚಿನ ವರ್ಷಗಳಲ್ಲಿ ಜಾಸ್ತಿ ಆಗ್ತಾ ಇದೆ ಅಂತ ನಾ ಕೇಳಿದೀವಿ, ನಿಮ್ಮ ಅನುಭವ? ನಮಗೆ ಸರ್ಕಾರದ ವತಿಯಿಂದಲೇ ಆಗಬೇಕಿತ್ತು, ಪ್ರತಿ ಒಂದೊಂದು ಶಾಪಿಗೆ ಡಾಕ್ಟರ್ನ ನೇಮಿಸಬೇಕಿತ್ತು. ಈಗ ಸಾಧಾರಣ ನೋಡಿ, ಇಲ್ಲಿ ಅರುಣ್ ಕುಮಾರ್ ಇದ್ದಾರೆ, ಅವರನ್ನ ಈಗ ತೆಗೆದು ಉತ್ತೂರಿಗೆ ಹಾಕಿದ್ದಾರಂತೆ. ಅವರು ಉಡುಪಿ ಅಲ್ಲ, ಬ್ರಹ್ಮಾವರ ತಾಲೂಕಿನ ಅಂದ್ರೆ ಇಲ್ಲಿ ಕೋಟ ಹೆಡ್ ಆಗಿದ್ದಿದ್ರು, ಆಮೇಲೆ ಈಗ ಬ್ರಹ್ಮಾವರಕ್ಕೆ ಮಾಡಿದ್ರು, ಬ್ರಹ್ಮಾವರದಿಂದ ಈಗ ಪುತ್ತೂರಿಗೆ ಹಾಕಿ, ಈ ವ್ಯಾಪ್ತಿಗೆ ಡಾಕ್ಟರ್ ಇಲ್ಲದಾಗಿ ಮಾಡಿದ್ದಾರೆ. ಈ ವ್ಯಾಪ್ತಿಗೆ ಡಾಕ್ಟರ್ ಇಲ್ಲದಿರುವಾಗ ಸಾಧಾರಣ ಡಾಕ್ಟರ್ ಇದ್ರೆ ಅವ್ರು, ಈಗ ಅರುಣ್ ಕುಮಾರ್ ನಮ್ಮಲ್ಲಿ ಬಂದು ಮಾಡ್ತಾ ಇರುವಾಗ ಒಂದೇ ಹೀಟಿನಲ್ಲಿ ಇನ್ಸಮೇಷನ್ ಮಾಡಿದಾಗ ಗರ್ಭ ನಿಲ್ತಾ ಇತ್ತು. ಅವರೇ ನನಗೆ ತಮಾಷೆ ಮಾಡ್ತಾ ಇದ್ರು, ನಿಮ್ಮ ಮನೆಯಲ್ಲಿ ಏನೋ ಒಂದು ಇದೆ ಹೆಚ್ಚು ಕಮ್ಮಿ ಇರಬೇಕು, ನಾನು ಎಷ್ಟೋ ಕಡೆಯಲ್ಲಿ ಕೊಡ್ತೇನೆ ಮರ್ರೆ, ಒಂದೇ ಸರ್ತಿ ನಿಲ್ಲುದಿಲ್ಲ, ನಿಮ್ದು ಮಾತ್ರ ಒಂದೇ ಸರ್ತಿ ನಿಲ್ಲುತ್ತಲ್ಲ ಯಾಕೆ ಅಂತ ಕೇಳ್ತಾ ಇದ್ರು. ಆದರೆ ಈಗ ಹಾಗಲ್ಲ. ಅವರಿಗೆ ಒತ್ತಡ ಜಾಸ್ತಿ ಆಗಿರೋದ್ರಿಂದ ನನ್ನನ್ನು ನೀವು ತೀರ ಬಳಸ್ಕೊಳ್ಬಾರ್ದು ಅಂತ ಹೇಳಿದ್ರಿಂದ ನಾವು ಅವ್ರನ್ನ ಈಗ ಕರೀತಾ ಇಲ್ಲ. ಆದರೆ ಫೋನಲ್ಲಿ ನಮಗೆ ಸಜೆಷನ್ಗಳನ್ನ ಕೊಡ್ತಾ ಇರ್ತಾರೆ. ಬೇರೆ ಈ KMF ಡೈರಿ ವತಿಯಿಂದ ಇರುವಂಥ ಸೆಕ್ರೆಟರಿಗಳು ಮಾಡುವಂಥದ್ದು, ಆಮೇಲೆ ಬೇರೆ ಇನ್ನು ರಿಟೈರ್ಡ್ ಸೆಕ್ರೆಟರಿಗಳಿದ್ದಾರೆ ಅವ್ರ ಮುಖಾಂತರ ಮಾಡಿಸ್ತೇವೆ. ಆದರೆ ಅದು ಒಂದೇ ಇನ್ಫರ್ಮೇಷನ್ನಲ್ಲಿ ನಿಲ್ಲುತ್ತಾ ಇಲ್ಲ. 2-3 ಸಾವಿರ ಅಂದರೆ ಡಾಕ್ಟರ್ ಆದವರು ಬೇರೆ ಕೊಡುವುದು, ಇವ್ರು ಕೊಡುವುದೇ ಬೇರೆ. ಇವರು ಕೊಡುವುದು ಕೊಡುವುದೇ, ಆದರೆ ಡಾಕ್ಟರ್ ಆದವರ ಅನುಭವವೇ ಬೇರೆ ಅಲ್ವಾ. ಅವರಿಗೂ ಇವರಿಗೂ ಸ್ವಲ್ಪ ಡಿಫ್ರೆನ್ಸ್ ಇರ್ತದೆ. ಇದರಿಂದ ಕೃತಕ ಗರ್ಭಧಾರಣೆ ಎಂಬುದು ಸ್ವಲ್ಪ ಕಷ್ಟ ಅನಿಸ್ತಾ ಇದೆ. ನಾವು ಪ್ರತಿ ದನಗಳಿಗೂ ಈಗ 3-4 ಇನ್ಸಮೇಷನ್ ಮಾಡಬೇಕಾಗ್ತದೆ, ಆಮೇಲೆ ಕೆಲವೊಮ್ಮೆ ಹಾರ್ಮೋನ್ ಮಾಡಬೇಕಾಗ್ತದೆ. ಹಾರ್ಮೋನ್ ಕೂಡ ಡಾಕ್ಟರ್ KMF ಡಾಕ್ಟರ್ ಇದ್ದಾರೆ, ಅವ್ರ ಹತ್ರ ಹೇಳಿದೆ. ಅವ್ರು ಮೊನ್ನೆ ಬಂದಿದ್ದಾರೆ, ಮೊನ್ನೆ ಒಂದು ದನ ಕೊಟ್ಟರು, ಇನ್ನೊಂದು ದನ ಗರ್ಭಕೋಶ ಕರೆಕ್ಟ್ ಇದೆ. ಅದೇ ನೀವು ಸೆಕ್ರೆಟರಿ ಹತ್ರ ಹೇಳಿದರೆ 2 ದನಗಳಿಗೆ ಹಾರ್ಮೋನ್ ಮಾಡಿ ಹೋಗ್ತಾ ಇದ್ರು. ಅವ್ರು ಡಾಕ್ಟರ್ ಆದವರು ಹಾಗಲ್ಲ, ಅದು ಬೇಕು ಬೇಡ ತೀರ್ಮಾನ ತಗೊಳ್ಳೋದು ಅವರಲ್ವಾ. ಅವರು ಹಾಗೆ ಈ ಕೃತಕ ಗರ್ಭಧಾರಣೆ ಸಮಸ್ಯೆ ಇದು. ಡಾಕ್ಟರ್ಗಳನ್ನ ನೇಮಿಸಿದ್ರೆ ಈ ಕೃತಕ ಗರ್ಭಧಾರಣೆ ನನ್ನ ಲೆಕ್ಕದಲ್ಲಿ 1 ಅಥವಾ 2 ನಿಲ್ಲಿಸ್ಲಿಕ್ಕೆ ಆಗ್ತದೆ, 1-2 ಇನ್ಸಮಿಷನ್ ನಿಲ್ಲಿಸ್ಲಿಕ್ಕೆ ಆಗ್ತದೆ ಅಂತ. ಈಗ ಭತ್ತದ ಒಂದು ವಿಲೇವಾರಿ ಆಗ್ಬೋದು ಅಥವಾ ನೆಲಗಡಲೆ ಆಗ್ಬೋದು, ಇದರ ಮಾರಾಟದ ವ್ಯವಸ್ಥೆ ಎಲ್ಲ ಹೇಗೆ, ನಿಮಗೆ ನಿರೀಕ್ಷಿಸಿದಷ್ಟು ದರ ಸಿಗ್ತಾ ಇದೆಯಾ? ಇದು ಕಷ್ಟ ಅಂದ್ರೆ ನೆರಗಡ್ಲಿಗಾದ್ರೂ ನನಗೆ, ನಾವು ಹಸಿ ನೆರಗಡ್ಲೆ ಕೊಡುವಾಗ ಆ ದರ ಇದೆ, ಒಣಗಿಸಿದಾಗ ಅದು ತೂಕ ಕಡಿಮೆ ಆಗ್ತದೆ. ಇದು ಹಸಿಯಲ್ಲಿ ಆ ರೇಟ್ ಕೊಡುವಾಗ ನಮಗದು ಲಾಭದಾಯಕ, ನಾವು ನಿರೀಕ್ಷಿಸಿದ ದರ ಬಂದಿತ್ತು ಅಂತ ನಾವು ಒಪ್ಕೊಳ್ತೇವೆ. ಭತ್ತದಲ್ಲಿ ಹಾಗಲ್ಲ. ಭತ್ತವನ್ನು ನೀವು ಒಣಗಿಸಿ ಅದನ್ನು ಮೈಸ್ಟಿಲ್ ಅನ್ನು ಕಡಿಮೆಗೊಳಿಸಿ ಇದು ಮಾಡಬೇಕಂತ ಹೇಳಿದ್ರೆ ತುಂಬ 3-4 ಬಿಸಿಲುಗಳನ್ನು ಹಾಕಬೇಕು, ಮತ್ತೆ ಗೋಡನ್ ಬೇಕು. ನಮ್ಮ ಹತ್ರ ಅಷ್ಟೆಲ್ಲ ಗೋಡನ್ ವ್ಯವಸ್ಥೆಗಳು ಕೂಡ ಇಲ್ಲ. ನಾವೇನು ಮಾಡ್ತೇವೆ ಅಂದರೆ 1 ಅಥವಾ 2 ಬಿಸಿಲನ್ನು ಹಾಕಿ, ಇಲ್ಲಿ ಕೋಟದಲ್ಲಿ ಒಬ್ಬರು ತುಂಗ್ರಂತಿದ್ದಾರೆ ರೈಸ್ ಮಿಲ್ನವರು, ಅವರಿಗೆ ಕೊಡ್ತೇವೆ. ಅವರು ಆವ ಕೊಟ್ಟ ದಿನವೇ ನಮ್ಮ ಪೇಮೆಂಟ್ ತಗೊಳ್ಳೋದಿಲ್ಲ. ಯಾವ ದಿನ ರೇಟ್ ಇರ್ತದೋ ಅದು ಎಲ್ಲರಿಗೂ ಆ ಅವಕಾಶ ಇಲ್ಲ, ಕೆಲವರಿಗೆ ಮಾತ್ರ. ಅದರಲ್ಲಿ ನನಗೂ ಒಬ್ಬನಿಗೆ ಕೊಟ್ಟಿದ್ದಾರೆ. ನಿಮಗೆ ಯಾವ ದಿನ ರೇಟ್ ಹಣ ಬೇಕನ್ನಿಸ್ತದೆ ಆ ದಿನ ಭತ್ತದ ರೇಟ್ ಯಾವುದಿದೆ ಅದನ್ನು ನಾನು ನಿಮ್ಗೆ ಕೊಡ್ತೇನೆ ಅಂತ ಹೇಳಿದ್ದಾರೆ. ಆ ಲೆಕ್ಕದಲ್ಲಿ ನಾವು ತಗೊಂಡೋಗಿ ಅಲ್ಲಿ ಇಡ್ತೇವೆ. ನಮಗೆ ಭತ್ತದ ರೇಟ್ ಏರ್ತದೆ ಅಥವಾ ನಮ್ಮ ಹಣ ಅರ್ಜೆಂಟ್ ಇದೆ, ಆವಾಗ ಅಲ್ಲಿ ಹೋಗಿ ತಗೊಂಡು ಬರ್ತೇವೆ. ಬಹಳ ಸಂತೋಷ ಗಣೇಶ್ ಹೊಳ್ಳವರೇ. ಹೈನುಗಾರಿಕೆಯನ್ನು ಮಾಡ್ತಾ ಇದ್ರಿ, ಜೊತೆಗೆ ಭತ್ತದ ಕೃಷಿಯನ್ನು ವಿಶೇಷವಾಗಿ ಲೀಸಿಗೆ ಜಾಗ ತಗೊಂಡು ಭತ್ತದ ಕೃಷಿಯನ್ನು ಮಾಡ್ತಾ ಇದ್ರಿ, ನೆಲಗಡಲೆ ಕೃಷಿಯನ್ನು ಕೂಡ ಮಾಡ್ತಾ ಇದ್ರಿ. ನಿಮ್ಮ ಅನುಭವವನ್ನು ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ನಮಸ್ತೆ. ಇದುವರೆಗೂ ಪ್ರಗತಿಪರ ಕೃಷಿಕರೊಂದಿಗೆ ಸಂದರ್ಶನ ಕಾರ್ಯಕ್ರಮದಲ್ಲಿ ಭತ್ತದ ಕೃಷಿ ಅನುಭವ ಕುರಿತು ಉಡುಪಿಯ ಸಾಲಿಗ್ರಾಮದ ಕೆ ಗಣೇಶ್ ಹೊಳ್ಳ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು TS ಪ್ರಸಾದ್. ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ ಮಿಲೇಗಾ ಪೆನ್ಷನ್ ಕಾ ಸಹಾರ ಕೃಷಕ ನಾ ಹೋಗಾ ಬೇಸಹಾರ ಜುಡೇಗಾ ಖುಷಿಯೋ ಸೇ ನಾತಾ ಕಟೇಗಾ ಸುಖ ಸೇ ಬುಢಾಪಾ ಸುರಕ್ಷಿತ ಹೋಗಾ ಅನ್ನದಾತಾ ಸುರಕ್ಷಿತ ಹೋಗಾ ಅನ್ನದಾತಾ प्रधानमंत्री किसान मान धन योजना से लघु सीमांत किसानों का भविष्य होगा सुरक्षित और 60 वर्ष की आयु से 3,000 रूपए मासिक पेंशन होगी सुनिश्चित 55 रूपए से 200 रूपए की मासिक किश्त देकर प्रवेश कर सकते हैं 18 से 40 वर्ष तक के किसान इस अंशदायक योजना में सरकार देगी बराबर का योगदान सभी किसान भाई बहन इस योजना के लाभ के लिए जन सेवा केंद्र में जाएं और अपना निःशुल्क नामांकन कराएं प्रधानमंत्री किसान मान धन योजना अन्नदाता के परिश्रम को संबल पेंशन से सुरक्षित उनका कर कृषि एवं किसान कल्याण मंत्रालय भारत सरकार द्वारा जनहित में जारी कृषि माहिती ಕೇಳೋಣ ನಮ್ಮ ದೇಶದಲ್ಲಿ ಮುಖ್ಯವಾಗಿ ಕೇರಳ ಕರ್ನಾಟಕ ಮತ್ತು ಈಶಾನ್ಯ ರಾಜ್ಯಗಳಲ್ಲಿ ಕರಿಮೆಣಸಿನ ಬೆಳೆಯನ್ನು ಬೆಳೆಯಲಾಗ್ತಾ ಇದೆ ಕರಿಮೆಣಸನ್ನು ಕೆಂಪು ಮತ್ತು ಇತರೆ ಮಣ್ಣಿನಲ್ಲಿ ಬೆಳೆಯಬಹುದು ಪಶ್ಚಿಮ ಘಟ್ಟ ಮತ್ತು ಈಶಾನ್ಯ ಘಟ್ಟದ ಮಣ್ಣು ತುಂಬ ಸವಕಳಿಗೆ ಒಳಪಟ್ಟು ಪೋಷಕಾಂಶಗಳ ಮಟ್ಟ ಕಡಿಮೆ ಆಗ್ತಾ ಇರ್ತದೆ ಪ್ರಧಾನ ಪೋಷಕಾಂಶಗಳ ನಿರ್ವಹಣೆಯಿಂದ ಲಘು ಪೋಷಕಾಂಶಗಳ ಕೊರತೆ ಹೆಚ್ಚಾಗಿ ಕಂಡುಬರುತ್ತದೆ ಹಾಗಾಗಿ ಕೆಲವೊಂದು ಪ್ರದೇಶಗಳಲ್ಲಿ ಬೆಳೆಯನ್ನು ಬೆಳೆಯುವುದಕ್ಕೆ ತುಂಬ ತೊಂದರೆ ಆಗ್ತದೆ ಮಣ್ಣಿನ ರಸಸಾರ ಅಥವಾ PH ಕಡಿಮೆಯಾಗಿದ್ದು ಪ್ರಧಾನ ಮತ್ತು ದ್ವಿತೀಯ ಪೋಷಕಾಂಶಗಳ ಅಸಾಧಾರಣ ಸ್ಥಿತಿ ಕಡಿಮೆ ಪ್ರಮಾಣದ ಲಘು ಪೋಷಕಾಂಶಗಳು ಸಾವಯವ ಗೊಬ್ಬರ ಕಡಿಮೆ ಬಳಕೆಯಿಂದ ಮಣ್ಣಿನ ಫಲವತ್ತತೆ ತುಂಬ ಕಡಿಮೆ ಆಗ್ತಾ ಇದೆ ಇಳಿಜಾರು ಪ್ರದೇಶದಲ್ಲಿ ಮೆಣಸಿನ ಬೇಸಾಯ ಮಾಡುವಾಗ ದಕ್ಷಿಣಾಭಿಮುಖವಾಗಿರುವಂತಹ ಜಾಗವನ್ನು ಬಿಟ್ಟು ಉತ್ತರಕ್ಕೆ ಅರ್ಧ ಮತ್ತು ಪೂರ್ವೋತ್ತರ ಭಾಗಕ್ಕೆ ಇಳಿಜಾರಿರುವ ಜಾಗವನ್ನು ಆಯ್ಕೆ ಮಾಡಿಕೊಳ್ಬೇಕು ಹೀಗೆ ಮಾಡುವುದರಿಂದ ಬೇಸಿಗೆಯಲ್ಲಿ ದಕ್ಷಿಣದಿಂದ ಬೀಳುವಂತಹ ಬಿಸಿಲಿನಿಂದ ಬಳ್ಳಿಗಳನ್ನು ಕಾಪಾಡಬಹುದು ಆಧಾರ ಮರವಾಗಿ ಹಾಲುವಾಣ ಸಿಲ್ವರ್ ಓಕ್ ಗ್ಲಿರಿಸಿಡಿಯಾ ಮುಂತಾದ ಮರಗಳ ಗಿಡಗಳನ್ನು ಸುಮಾರು 2 ಅಡಿ